ಎಕರೆಗೆ 190 ಕ್ವಿಂಟಲ್ನಷ್ಟು ಇಳುವರಿ ಕೊಡುವ ಸಾಮರ್ಥ್ಯ ಇದೆ ಎಂದು ತಿಳಿಸಿದರು. ವಿಜ್ಞಾನಿಗಳಾದ ಎನ್ಎಸ್ ಬಂಡಿ, ಎಸ್ಕೆ ಮುದ್ಲಾಪುರ ಅವರು ಈರುಳ್ಳಿ ಬೆಳೆಗೆ ಬರುವ ಪ್ರಮುಖ ಕೀಟ ಮತ್ತು ರೋಗಗಳ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ಸ್ಥಾಪಿಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತದಿಂದ ಪ್ರಸಕ್ತ ಸಾಲಿನಲ್ಲಿ 900 ಕೋಟಿ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ರಫ್ತು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. 616 ಕೋಟಿ ರೂಪಾಯಿ ವೆಚ್ಚದ ಉಜಿರೆ ಧರ್ಮಸ್ಥಳ ಪೆರೆಯ ಶಾಂತಿ ದ್ವಿಪಥ ರಸ್ತೆಗೆ ಇಂದು ಶಿಲಾನ್ಯಾಸ. ರಾಜ್ಯದಲ್ಲಿ ಜನವರಿಯಿಂದ ಇಂದಿರಾ ಆಹಾರ ಕಿಟ್ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ನವೋದ್ಯಮ ಮೇಳ 2025 ಇದೇ December 5 and 6 ಕೃಷಿಕ ಅಗ್ರಿಬಿಸಿನೆಸ್ ಇನ್ಕ್ಯುಬೇಟರ್ RKVY ಯೋಜನೆಯಡಿ ನವೋದ್ಯಮಿಗಳಿಗೆ ಹಾಗೂ ರೈತರಿಗೆ ಪ್ರೋತ್ಸಾಹಿಸಲು ಕೃಷಿ ನವೋದ್ಯಮ ಮೇಳ 2025 ಆಯೋಜಿಸಲಾಗಿದೆ. ಸ್ಥಳ: ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಇದರಲ್ಲಿ ವಿವಿಧ ರಾಜ್ಯಗಳಿಂದ 150 ಕೃಷಿ ನವೋದ್ಯಮಗಳ ಪದಾರ್ಥಗಳು, ಸೇವೆಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತದೆ. ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಲು ಹಾಗೂ ಖರೀದಿಸಲು ಅವಕಾಶವಿದೆ. December 5 and 6 ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ರಾಷ್ಟೀಯ ಕೃಷಿ ನವೋದ್ಯಮ ಮೇಳ NASC 25 ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಸರ್ಕಾರಿ ಕೆಲಸದ ಕನಸು ಕಾಣುತ್ತಿದ್ದೀರಾ? ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿದ್ದೀರಾ? ಆದರೆ ಉತ್ತಮ ಆಫ್ಲೈನ್ ತರಗತಿಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲವೇ? ಹಾಗಾದರೆ ಚಿಂತಿಸಬೇಕಾಗಿಲ್ಲ. ಸಂಕಲ್ಪ ಪಥ ಅಕಾಡೆಮಿ ನಿಮ್ಮಂತಹ ವಿದ್ಯಾರ್ಥಿಗಳಿಗಾಗಿ ನಂಬಿಗಸ್ತ ವೇದಿಕೆ. ಆನ್ಲೈನ್ ತರಗತಿಗಳ ಮೂಲಕ ನೀವು ಮನೆಯಲ್ಲಿ ಇದ್ದುಕೊಂಡೇ ಉನ್ನತ ಗುಣಮಟ್ಟದ ಮಾರ್ಗದರ್ಶನವನ್ನು ಪಡೆಯಬಹುದು. ಲೈವ್ ಕ್ಲಾಸ್ಗಳು, ರೆಕಾರ್ಡೆಡ್ ಕ್ಲಾಸಸ್, ಪಾಠದ ನೋಟ್ಸ್ ಹಾಗೂ PDFಗಳು, ದೈನಂದಿನ ಟೆಸ್ಟ್ಗಳು ಹಾಗೂ ವಿಶ್ಲೇಷಣೆ, ಅನುಭವ ಸಂಪನ್ನ ಅಧ್ಯಾಪಕರ ವೈಯಕ್ತಿಕ ಮಾರ್ಗದರ್ಶನ. ಹಾಗಾದರೆ ಇನ್ನೇಕೆ ತಡ? ಸಂಕಲ್ಪ ಪಥ ಅಕಾಡೆಮಿಯೊಂದಿಗೆ ನಿಮ್ಮ ಸರ್ಕಾರಿ ಕೆಲಸದ ಕನಸಿನತ್ತ ಮೊದಲ ಹೆಜ್ಜೆ ಇಡಿ. ತಕ್ಷಣ ಸಂಪರ್ಕಿಸಿ 6362636587 7411157766. ಸಂಕಲ್ಪ ಪಥ ಆಪ್, ನಿಮ್ಮ ಕನಸು ನಮ್ಮ ಸಂಕಲ್ಪ. ರಾಷ್ಟ್ರಿ 80 ಕರೋಡ್ ಸೇ ಜಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ್ ರಾಶನ್ ಖುಷಹಾಲ್ ಜೀವನ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕೀ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕೀ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸೀ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೈ ಔರ್ ಸುಶಾಸನ್ ಕೇ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೇ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೈ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್ ಅಸರ್ದಾರ್ ಜವಾಬ್ದೇಹ್. ಆಜ್ ಹೀ ಲಾಗಿನ್ ಕರೇ ಸಿಪಿ ಗ್ರಾಮ್ಸ್. ವಿಚಿತ್ರ ನಡವಳಿಕೆ, ಸದಾ ಆತಂಕ, ದುಃಖ, ಆತ್ಮಹತ್ಯೆಯ ಆಲೋಚನೆಗಳು, ವಿಪರೀತ ನಿದ್ರೆ ಮತ್ತು ಊಟದಲ್ಲಿ ಏರುಪೇರು, ಮದ್ಯ ಮತ್ತು ಮಾದಕ ವಸ್ತುವಿನ ವ್ಯಸನ, ಇವು ಮಾನಸಿಕ ಅನಾರೋಗ್ಯದ ಲಕ್ಷಣಗಳು. ಮನೋರೋಗಕ್ಕೆ ಮದ್ದಿದೆ ಟೆಲಿಮನಸ್. 144416 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆ ಪಡೆಯಿರಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ. ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ. ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. The sky is always ready for those who dare. Every decision, every step takes you closer. Are you ready to take that step? The Indian Air Force is now accepting applications for officers through AFCAT 1 of 2026. Registrations open from 10th November 2025. For more details, visit careerairforce.gov.in or afcat.edcil.co.in. On the occasion of World Diabetes Awareness Month, today we have Dr. Vanishri Ganakumar, endocrinologist from Vanishri Diabetes and Endocrinology Center, Belgaum. Hello everyone, this is Dr. Vanishri. Many believe diabetes and heart attacks are old age problems. You would be surprised to know that individuals with diabetes, even in their 30s, are at an increased risk of heart attack. Diabetes is known to double your risk of heart disease. Stress, junk food, and lack of exercise and the danger multiplies the risk. But the good news? Early detection and small lifestyle changes can save years of life. If you have family history or symptoms like fatigue or frequent urination, act now. Don't fall prey to misleading information online. Young India, stay alert and take your health into your own hands. Visit your doctor today. Issued in public interest by Cipla Limited. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ. ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮತ್ತೆ ಆರಂಭವಾಗಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಸರಣಿ 3. ಇದೇ ರವಿವಾರ June 1st ಪ್ರತಿ ರವಿವಾರ ಬೆಳಿಗ್ಗೆ 8:30 ಹಾಗೂ ಸಂಜೆ 7 ಗಂಟೆಗೆ ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಮ್ಮ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ ಭಾಗವಹಿಸುವವರು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಏ ಶಶಿ ಏನು ಬಾ ಬಾ ಬಾ, ನೋಡಿದಿಲ್ಲ ನನ್ನ ವೇಷ ನೋಡಿದಿಲ್ಲ? ಇಲ್ಲಿ ನೋಡು, ತಲೆಗೆ ಟಾವೆಲ್ ಸುತ್ತಕೊಂಡು ಲುಂಗಿ ಮೇಲೆ ಕಟ್ಟಿಕೊಂಡು ಇದ್ ನೋಡು, ಇದಿಷ್ಟು ತಿಪ್ಪಿ ಎಲ್ಲ ಕೆದರಿ ಕೆದರಿ ಮತ್ತ ಹೊಳ್ಳಿ ಹಾಕ್ಲಿಕ್ಕೆನಪ್ಪ. ಓ, ಇದು ಬಹಳ ದಿವಸ ಆಗಿತ್ತು. ಅದೇನಂತಂದ್ರೆ ಕಳಿಬೇಕಲ್ಪ, ಸಮಾತ್ನೆ ಕಳಿಬೇಕಲ್ಲ, ಅದಕ್ಕೆ ಇದನ್ನೆಲ್ಲಾನು ಒಂದ್ಸಲ ತಿರುವಿ ಹಾಕಿ ಮ್ಯಾಲೆ ಒಂದಿಷ್ಟು ನೀರು ಹೊಡಿತೇನೆಪ್ಪ, ಅಂದ್ರೆ ಅದು ಸಮಾತ್ನೆ ಕಳಿತದ ನೋಡು. ಇದು ಕಳಿತು ಅಂತಂದ್ರೆ ಏನು ಗೊತ್ತಾನೆ, ಈಗ ಗೊಬ್ಬರ ಎಷ್ಟು ತುಟ್ಟಾಗ್ಯದಪ್ಪ ಹೊರಗಡೆ ರಾಸಾಯನಿಕ ಗೊಬ್ಬರ. ಅದಕ್ಕಿಂತನೂ ಏನಂತಂದ್ರೆ ನಮ್ಮ ಕೃಷಿ ಅಧಿಕಾರಿಗಳು ಹೇಳಿದ್ರೇನಪ್ಪ, ಹಿಂಗೆ ತಿಪ್ಪಿ ಗೊಬ್ಬರ ನೀವು ಮಾಡಿ ಹಾಕ್ರಿ ಅಂಥೇಳಿ. ಮೊದಲೆಲ್ಲನೂ ಮಾಡ್ತಿದ್ವಿ, ಆಮೇಲೆ ಸ್ವಲ್ಪ ಮಟ್ಟಿಗೆ ಅದು ಬಿಟ್ಟು ಹೋಗಿತ್ತೇನಪ್ಪ, ಈಗ ಮತ್ತೆ ಅದನ್ನು ಮಾಡ್ಲಿಕ್ಕತ್ತೇನೆ ನೋಡು. ಅಂದರೆ ಈಗ ಏನು ಯಾಕೆ ಕಡಿಮೆ ಆಯಿತು ಅಂತೇಳಂದ್ರೆ, ಮುಂಚೆ ದನ ಕರ ಕಟ್ತಿದ್ರಲ್ಲ, ಅದು ಸಗಣಿ ಮುಂಚೆನೆ ಅದು ಬೆಳೆದು ಹೋಗಿ ತಿಪ್ಪಿಗೆ ಹಾಕ್ತಿದ್ರು. ಈಗ ಇಲ್ಲ ಇಲ್ಲ, ಮನೆಯಾಗ ಬರೋ ಕಸ ಎಷ್ಟಿದೆ ಅದನ್ನು ಒಂದು ಡಬ್ಬೆ ಕಳಿಸಿ ಎಲ್ಲೋ ಗಾಡಿ ಬಂದಾತು. ಇನ್ನೊಂದು ಏನಾಗಿದೆ ಅಂತಂದ್ರೆ, ಮೊದ್ಲ ಹೆಚ್ಚು ಕಡಿಮೆ ಎಲ್ಲರ ಮನೆಯೊಳಗೂ ಮುತ್ತಲೆಯ ಒಳಗೆ ಬಾಳೆಯಲ್ಲಿ ಒಳಗೆ ಊಟ ಮಾಡ್ತಿದ್ರಿ ಅಂತ. ಅವು ಊಟ ಆದ ಕೂಡ ಎಲೆ ಎಲ್ಲಾನು ತಂದು ತಿಪ್ಪಿಗೆ ಚೆಲ್ತಿದ್ರು. ಈಗ ಇತ್ತೀಚೆಗೆ ಅದೇನಾಗಿದ್ರೆ ಸ್ಟೀಲಿಂದ ಪ್ಲೇಟು ಪ್ಲಾಸ್ಟಿಕ್ ಪ್ಲೇಟು ತಟ್ಟಿ ಇವನ್ನ ಉಪಯೋಗ ಮಾಡ್ಲಿಕ್ಕೆ ಬಿಟ್ಟಿವೆ, ಹಿಂಗಾಗಿ ಅದನ್ನ ಚೆಲ್ಲುವಂತ ಪ್ರಸಂಗ ಬರುವುದಿಲ್ಲ. ಹೌದು, ಆಮೇಲೆ ಅವು ಮುಸುರಿ ಗಿಸಿರಿ ಎಲ್ಲಾನು ತಂದು ಅಲ್ಲಿ ಹಾಕ್ತಿದ್ವಿ ತಿಪ್ಪಿ ಒಳಗೆ. ಆದ್ರೂ ಕೂಡ ಮತ್ತೆ ಏನೇನೋ ಬರ್ತಿದ್ವು, ತರಗಲೆಗಳು ಎಲ್ಲಿ ಯಾವನ್ನ ಇವನ್ನೆಲ್ಲ ತಂದು ಹಾಕ್ತಿದ್ವಿ, ಅಂತ ಒಳ್ಳೆ ಗೊಬ್ಬರ ಆಗ್ತಿತ್ತಪ್ಪ. ಈಗ ಅದನ್ನ ಮಾಡ್ಲಿಕ್ಕತ್ತೇನೆ ನೋಡಪ್ಪ. ಅದ್ರ ಮಹತ್ವ ಏನು ಗೊತ್ತೈತೆ? ಏನು ಬರೀ ಅಂತದಂದು ಹಾಕ್ತಿದ್ವಿ, ಕಳಿತಿತ್ತು, ವರ್ಷಕ್ಕೊಂದ್ಸಲ ಹೋಗಿ ಹಾಕ್ತಿದ್ವಿ ಅನ್ನೋದೈತೆ. ಆದ್ರೆ ಮಣ್ಣಿನೊಳಗೆ ಸಾವಯವದ ಅಂಶ ಬಹಳ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಯ್ತು ಅಂತೇಳಂದ್ರೆ ನಾವು ಯಾವ ರಾಸಾಯನಿಕ ಗೊಬ್ಬರ ಹಾಕಿದ್ರು ಅದು ಉಪಯೋಗ ಆಗಲ್ಲ, ಸಾವಯವ ಪದಾರ್ಥ ಬೇಕೇ ಬೇಕು ಅಂತ. ಇಷ್ಟು ಪ್ರಮಾಣದಲ್ಲಿ ಸಾವಯವ ಪದಾರ್ಥ ಭೂಮಿಯೊಳಗೆ ಇದ್ರೆ ಅಲ್ಲಿ ಜೀವಾಣುಗಳ ಚಟುವಟಿಕೆಯಿಂದ ಇರ್ತವೆ, ಮತ್ತು ನೀರು ಹಿಡಿದುಕೊಳ್ಳುವಂಥ ಶಕ್ತಿ ಬರುತ್ತೆ ಮಣ್ಣಿಗೆ. ಹಂಗಾಗಿ ಆ ಸಾವಯವ ಗೊಬ್ಬರ ಏನು ಮಾಡುತ್ತಂದ್ರೆ ಸಾವಯವ ಇಂಗಾಲವನ್ನು ಕೊಡುತ್ತೆ. ಸಾವಯವ ಇಂಗಾಲ ಎದಕ್ಕೆ ಉಪಯೋಗ ಮಾಡುತ್ತಂದ್ರೆ ಬೆಳವಣಿಗೆಗೆ, ಮತ್ತು ಅದಕ್ಕೂ ರೋಗ ತಡಿಲಿಕ್ಕೆ ಇದೆಲ್ಲ ಕಾರಣ ಆಗುತ್ತೆ. ಓಹೋ, ರೋಗ ನಿರೋಧಕ ಶಕ್ತಿಯಾಗಿಯೂ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ಬೆಳವಣಿಗೆಗೆ ಪೂರಕ ಆಗೋದಲ್ದ ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಸಾವಯವ ಗೊಬ್ಬರ ಕೆಲಸ ಮಾಡ್ತದೆ. ಅದು ಇರಲಿಲ್ಲ ಅಂದ್ರೆ ಬರೇ ರಾಸಾಯನಿಕ ಹಾಕಿದೆ ಅಂದ್ರೆ ನಮ್ಮ ಭೂಮಿನೂ ಕೆಡುತ್ತೆ, ಉತ್ಪಾದಕತೆ ಕಳ್ಕೊಳ್ಳುತ್ತೆ, ಸತ್ವನೂ ಇರಲ್ಲ. ಮುಂದೆ ಏನು ಬೆಳಿಲಿಕ್ಕೆ ಎಲ್ಲಾ ರೋಗಾಣುಗಳು ಬಂದು ಬೆಳಿ ಚಾಲೂ ಮಾಡ್ತಾವ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಅದರ ಬೇರೆ ಹೈಬ್ರಿಡ್ ಬಹಳ ಬೆಳೀತಾ ಇದೆ. ಇವೆಲ್ಲ ಕಾರಣಕ್ಕಾಗಿ ಕೃಷಿ ನಮ್ಮ ಹಿಡಿತದಿಂದ ದೂರ ಹೋಗಿಬಿಡುವ ಸಂದರ್ಭನೂ ಬರ್ಬೋದು. ಅಪಾಯದ ಬರೀ ಸಂದರ್ಭ ಅಷ್ಟೇ ಅಲ್ಲ, ಸಾಧ್ಯತೆಗಳು ಅಂದ್ರೆ ಅಪಾಯ ಬರುವಂತ ಸಾಧ್ಯತೆ ಅದ. ಅವಾಗ ಮುಂಚೆ ಹೊಲದಾಗ ಏನೋ ಒಂದು ಕಟ್ಟಿಗೆ ಇರಲಿ, ಕಸ ಇರಲಿ, ಕಳೆ ಇರಲಿ, ಯಾವುದೇ ತ್ಯಾಜ್ಯ ಇರಲಿ, ಅದನ್ನು ಕೂಡ ತಂದು ತಿಪ್ಪಿಗೆ ಹಾಕಿ ಕಳಿಸಿ ಮತ್ತೆ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕ್ತಿದ್ವಿ. ಹೌದು ಹೌದು, ಈಗ ಅದನ್ನು ಇಲ್ಲಪ್ಪ. ಅದು ಇಲ್ಲ, ನಾವೆಲ್ಲ ಸಣ್ಣದಂಗ ಆಗ್ತೈತಪ್ಪ, ಏನೋ ಒಂದು ಅಲ್ಲಿ ಚಲಿದ್ರೆ ಸಹಿತ ಇಲ್ಲಿ ಚಲ್ ಬೇಡ ವೈ ತಿಪ್ಪಿಗೆ ಚಲ್, ಇಲ್ಲಿ ಚಲ್ ಬೇಡ ವೈ ತಿಪ್ಪಿಗೆ ಚಲ್ ಅಂತ ಹೇಳಿ ಹೇಳಿ ಹೇಳಿ ಅಂದ್ರೆ ನೋಡ್ತಾ ನೋಡ್ತಾ ಇದ್ದಂಗ ತಿಪ್ಪಿ ಮತ್ತು ಆ ತಿಪ್ಪಿ ಗೊಬ್ಬರ ಅದು ಬಂಗಾರ ಅನ್ನೋದು ಖರೆ ಹೇಳ್ಬೇಕಂದ್ರೆ ನಮ್ಗೆ ಆಮೇಲೆ ತಿಳಿತು ಸ್ವಲ್ಪ ತಿಳುವಳಿಕೆ. ಅದಕ್ಕೂ ಮೊದ್ಲು ಏನಂತಂದ್ರೆ ಅವ್ನ ತಲೆ ನೋಡಿ ತಿಪ್ಪಿ ಆಗ್ಯದೆ ಇದು ನೋಡಿದ್ರು ಇಂಥ ತಿಪ್ಪಿ ಮಾಡಿದಂಗೆ ಮಾಡಿರಿ ಹೊಲಸು ಅನ್ನೋ ಲೆಕ್ಕದಾಗ ಇರ್ತಿದ್ವಿ. ಆದ್ರೆ ಅದ ಹೊಲಸು ಬಂಗಾರ ಅನ್ನೋದು ಮುಂದೆ ನಮ್ಮ ತಿಳುವಳಿಕೆ ಬಂದ ಮೇಲೆ ಬಂದಿತ್ತು. ಹೌದು, ಅದು ತಿಪ್ಪಿ ಅಲ್ಲ, ಅದು ಒಂಥರ ಹಳದಿ ಬಂಗಾರನ ಸಗಣಿ ಇರುತ್ತೆ, ಗಂಜಲ ಇರುತ್ತೆ, ಎಲ್ಲ ತ್ಯಾಜ್ಯ ಇರುತ್ತೆ, ಕಳಿಯುತ್ತೆ, ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಎರೆಹುಳುಗಳು ಇರ್ತವೆ, ಎಲ್ಲವೂ ಕೂಡ ಅಲ್ಲಿಯೇ ಸಮೃದ್ಧವಾದ ಪೋಷಕಾಂಶ ನಿರ್ಮಾಣ ಆಗಿಬಿಟ್ಟಿರುತ್ತೆ. ಅದನ್ನ ಹೋಗಿ ಹೊಲಕ್ಕೆ ಹಾಕ್ತೀವಿ, ಹೊಲ ಅದನ್ನು ಬಹಳ ಆನಂದದಿಂದ ಸ್ವೀಕಾರ ಮಾಡುತ್ತೆ. ಮತ್ತೆ ಪ್ರತಿ ವರ್ಷ ಹಾಕ್ತಿದ್ವಿ, ಈಗ 20 ವರ್ಷ ಆದರೂ ಎಷ್ಟೋ ಇವು ಈ ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನು ಕಂಡೇ ಇಲ್ಲ. ಹೌದಪ್ಪ, ಹಿಂಗಾದ್ರೆ ಬರಡಕ್ಕೂ ಅಂತ ಹೋಗುತ್ತೆ. ಇದ್ರ ಬಗ್ಗೆ ಕೂಡ ಗಮನ ಇರಬೇಕು. ಒಂದೇ ಜೋರಾಗಿ ಮಳೆ ಬಂತು ಅಂದ್ರೆ ಇದ್ದು ಮ್ಯಾಲಿ ಮಣ್ಣು ಯಾಕೆ ಕೊಚ್ಕೊಂಡು ಹೋಗ್ಬಿಡುತ್ತೆ? ಅಲ್ಲಿ ಸಾವಯವ ಪದಾರ್ಥನೇ ಇಲ್ಲ, ಗಟ್ಟಿಯಾಗಿಬಿಟ್ಟಿದೆ. ಸಾವಯವ ಪದಾರ್ಥ ಇತ್ತು ಅಂದ್ರೆ ಬಿದ್ದಂತ ಮಳೆ ನೀರನ್ನು ಕೂಡ ಅದು ಮೃದುವಾಗಿರುತ್ತಲ್ಲ, ಹೀರ್ಕೊಂಡ್ಬಿಡುತ್ತೆ. ಹೀರ್ಕೊಂಡು ಕೊಳತು ಬಂಗಾರ ಆಗಿ ಪರಿವರ್ತನೆ ಆಗ್ತದೆ. ಆ ಮೂಲಕ ಬಂಗಾರವಾದಂತಹ ಉತ್ತಮವಾದಂತಹ ಬೆಳೆ ಬರ್ಲಿಕ್ಕೆ ಸಾಧ್ಯ ಮತ್ತು ಸದೃಢವಾದಂತಹ ಬೆಳೆ ಬರ್ತದೆ. ಜವಾರಿ ಅಂತೀವಿ ನಾವು ಅದಕ್ಕೆ. ನಮ್ಮ ಉತ್ತರ ಕರ್ನಾಟಕದಾಗ ಜವಾರಿ ಭಾಷೆ, ಜವಾರಿ ಕಡ್ಲಿ, ಜವಾರಿ ಶೇಂಗಾ. ಹ್ಞೂ, ಅಂದ್ರೆ ಜವಾರಿ ಅಂತಂದ್ರೆ ಸತ್ವಯುತವಾದಂಥದ್ದು. ಮುಂದೆ ಬಂತು ನೋಡಪ್ಪ ಈ ಹೈಬ್ರಿಡ್ ಅನ್ನುವಂಥದ್ದು, ಬರೇ ಇದನ್ನ ಹಾಕಿ ಏನಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಹಾಕಿ ಇದನ್ನ ಮಾಡುವಂಥದ್ದು. ಅದನ್ನು ನೋಡ್ಕೊಂಡ ನೋಡಪ್ಪ ಮತ್ತೆ ಹೊಳ್ಳೆ ನಾನು ಒಂದಿಷ್ಟು ಅದೇ ಹೇಳಿದೆಲ್ಲ, ಈ ತಿಪ್ಪಿ ಗೊಬ್ಬರ ತಯಾರು ಮಾಡಿ ಅದನ್ನ ಈಗ ಚಲೋ ಮಾಡಿ ನೋಡ್ತೀನಿ. ಒಂದ್ ಸ್ವಲ್ಪ ತೀರ ಆಳನು ಇರಬಾರ್ದು, ನಾಲ್ಕೈದು ಅಡಿ ಆಳ, ಒಂದು 8-10 ವ್ಯಾಸ ಸುತ್ತಳತೆ ಅಷ್ಟೊಳಗ ಏನದ ಅದೆಲ್ಲಾನು ತಂದೆ ಅಲ್ಲಿ ಹಾಕೋದು, ಮತ್ತ ಅದಕ್ಕೆ ನೀರ್ ಹರಿಸೋದು, ಅದು ಕಳೀತದೆ. 6 ಒಂದೊಂದ್ಸರಿ ತೆಗಿಲಿಕ್ಕೆ ಬರ್ತದಂತಪ್ಪ ಅದನ್ನ. ಹೌದು, ಸರಿಯಾಗಿ ಅದು ಕಾಂಪೋಸ್ಟ್ ಮಾಡೋ ಟೆಕ್ನಿಕ್ ಅವೆಲ್ಲ ಬೇರೆ ಇದಾವ. ಅದ್ ತಿಪ್ಪಿ ಇಳ್ದು ಹಂಗಲ್ಲ, ಬಂದಂಥ ಕಸ ದಿನ ಹಾಕ್ತಾ ಇರ್ತೀವಿ ಒಂದು ಕಡೆ ಸಂಗ್ರಹ ಆಗುತ್ತೆ. ಅಲ್ಲಿ ಏನೇನು ರಾಸಾಯನಿಕವಾಗಿ ಬದಲಾವಣೆ ಆಗಬೇಕು, ಅದು ರಾಸಾಯನಿಕ ಕ್ರಿಯೆಗೆ ಒಳಗಾಗಬೇಕಲ್ಲ, ಬದಲಾವಣೆಯಾಗಿ ಒಂದು ಶಕ್ತಿಯುತವಾದ ಗೊಬ್ಬರವನ್ನು ಕೊಡೋದು. ಏ ಭಾಳ ಚಲೋ ಆತು ನೋಡಪ್ಪ, ನಡಿ ಒಳಗೆ ನಡಿ, ಚಾ ಕುಡಿದು ಹೋಗೋಣಂತೆ ಬಾ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ. ಹಗರಿ ಬೊಮ್ಮನಹಳ್ಳಿ ತಾಲೂಕು ಯಡ್ರಾಮನಹಳ್ಳಿಯ ನಿಂಗಪ್ಪ ಭರಮಪ್ಪ ಕೆಳ್ಳಿಕ್ಯಾತರ್ ಮತ್ತು ಸಂಗಡಿಗರಿಂದ ತೊಗಲು ಗೊಂಬೆಯಾಟದ ಧ್ವನಿ ರೂಪ. ಇದರಲ್ಲಿ ಕೇಳಿ ಸೀತಾ ಸ್ವಯಂವರದ ಸನ್ನಿವೇಶ. ಶರಣು ಶರಣಯ್ಯ ಪಾರ್ವತಿ ಅಮ್ಮನವರ ಮೈ ಬೆವರಿಲಿಂದ ಉದ್ಭವವಾದಂತ ವಿಘ್ನೇಶ ಮಹಾರಾಜರಿಂದ ತಿಳಿವಂತನಾಗ ಕಂಡಿಯಾ ಸಾರಥಿ. ಆಹಾ ಬರೆಯಾ ಸ್ವಾಮಿ, ವಿಘ್ನೇಶ್ವರ ಮಹಾರಾಜರು ತಾವಾದ್ರೆ ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳ್ತೀನೋ ದೇವ. ಅಪ್ಪ ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಇವತ್ತಿನ ದಿವಸ ತೊಗಲುಗೊಂಬೆ ಆಟ ಇರ್ಬೋದು, ಅದಕ್ಕೂ ದಾವು ವಿಘ್ನ ಬಾರದಂತೆ ನೋಡಿಕೊಂಡು ಹೋಗೋಣ ಬರೋಣ ಆಯ್ತು ಕಂಡಿಯಾ ಸಾರಥಿ. ಸ್ವಾಮಿ ನೀವು ಬಂದು ಬಹಳ ವೇಳವಾಯ್ತು, ಆ ಗೋಕುಲಕ್ಕೆ ಹೋಗುವಂತವರಾಗಿರಿ. ಅಯ್ಯೋ ತಾಯಿ, ಪಕ್ಷಿಮಾನನ ವಂದನೆಯಲ್ಲಿ ವಂದಿಸುತ್ತೇನೆ. ಶುಭವಾಗ್ಲಿ ಮಗನೇ ಮೇಲ್ ಕೇಳುವಂತ ನಾಗು. ಆ ಹೇ ಅಡದಮ್ಮ, ಒಡುವ ಗಾಳಿ ಸುಡುವ ಬಿಸಿಲಿನಲ್ಲಿ ನನ್ನನ್ನು ಈ ಸಭೆಗೆ ಬರಮಾಡಿದ ಕಾರ್ಯದಾವುದು ಚೆನ್ನಾಗಿ ಬಿನಾಯ ಮಾಡಬೇಕು ಕಂಡಿಯಾ ಹಡದಮ್ಮ. ಅಪ್ಪ ಮಗನೇ ಬಾಲಕ, ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಇವತ್ತಿನ ದಿವಸ ನಿನ್ನ ಮೇಲೆ ಹತ್ತಿಕೊಂಡು ಗಗನಮಾರ್ಗದಲ್ಲಿ ಹೋಗಬೇಕಾಗಿರುವುದು. ಆದ ಕಾರಣ ಕರೆಕಶನು ಕಂಡಿಯಾ ಮಗನೇ ಪಕ್ಷಿ ವಾಹನನೇ. ಆಹಾ ಹಾ, ಬಾರೆ ತಾಯಿಯೇ ಹಡದಮ್ಮ, ನಿನ್ನ ಇಷ್ಟದಂತೆ ಆಗಲಿ. ನಂದೊಂದು ನುಡಿ ಇರ್ಬೋದು, ಚೆನ್ನಾಗಿ ಬಿನಾಯ ಮಾಡುವಂತವರಾಗ್ರಿ. ಬಾರೇ ಹಡದಮ್ಮ, ನಿನ್ನ ಗರಿ ಮೇಲೆ ಬಾರ್ತವಾಗಿಬಿಡು, ಮಾರದಲ್ಲಿ ನಿನ್ನ ಕರೆದುಕೊಂಡು ಹೋಗ್ತಿರುವ ಕಂಡಿಯಾ ಹಡದಮ್ಮ. ಆ ಹೇ ತಾಯಿ, ಮತ್ತೊಂದು ನುಡಿ ಇರುವುದು, ಚೆನ್ನಾಗಿ ವಿನಾಯ ಮಾಡುವಂತ ತಾಯಿ ಹಡದಮ್ಮ, ನನ್ನ ಗರಿ ಮೇಲೆ ಮಾರ್ತವಾಗಿಬಿಡು, ಈ ಗಗನ ಮಾರ್ಗದಲ್ಲಿ ನಿನ್ನ ಕರೆದುಕೊಂಡು ಹೋಗ್ತೀನಿ ಕಂಡಿಯ ಹಡದಮ್ಮ. ಪಕ್ಷಿವಾಹನೇ, ನಿನ್ನ ಇಷ್ಟದಂತ ಆಗ್ಲಿ, ಹೋಗೋಣ ನಡಿ. ದಶರಥ ಮಹಾರಾಜನೇ, ಸಾರಥಿಯ ಒಂದನಿರಲಿ ವಂದಿಸುತ್ತೇನೆ. ಶುಭವಾಗಲಿ ಸಾರಥಿ ಮೇಕ್ ಹೇಳುವಂತ ಆತ್ನಾಗ. ಆಹಾ, ಬರೇ ಯಾ ಸ್ವಾಮಿ, ನಿಮ್ಮ ಊರಿಗೆ ವಶಿಷ್ಠ ಮಾಮುನಿಗಳು ಬರ್ತಿರುವರಂತೆ. ಆದ ಕಾರಣ ನಿಮಗೆ ಸ್ವಾಗತ ಹೇಳಕ್ ಬಂದಿರುವ ಕಂಡಿ ಆ ದಶರಥ ಮಹಾರಾಜನೇ. ಒಳ್ಳೆಯದು ಸಾರಥಿ, ಹೋಗಿ. ಗುರುದೇವ, ಈ ದಶರಥನ ವಂದನೆಯಲ್ಲಿ ವಂದಿಸುತ್ತೇನೆ. ಶುಭವಾಗಲಿ ದಶರಥ ಮೇಲೆ ಕೇಳುವಂತ ನಾಕು. ಆಹಾ, ಬರೇ ಯಾ ಸ್ವಾಮಿ, ಬಾಗಿರುತ್ತೆ ಬಂದಂಗಾಯ್ತು ನಮ್ಮ ಬಾಗಿಲಿಗೆ. ಆಹಾ, ಮನೆಯೊಳಗೆ ಯಾರಿರ್ಬಿರಿ? ನಮ್ಮ ವಶಿಷ್ಠ ಮಾಮುನಿಗಳು ವಿಶ್ವಾಮಿತ್ರ ಬಂದಿರುವರು. ಅವರಿಗೆ ಶಾಲು ಶಕಲಾತಿ ದಟ್ಟಿ ಕಬಾಯನ್ನು ಕೊಟ್ಟು ಇದನ್ ಮಾಡುವಂತವ್ರಾಗ್ರಿ. ಒಳ್ಳೆಯದು ದಶರಥ ನಿಲ್ಲುವಂತ ಆತ್ನಾಕು. ಆಹಾ ಹಾ, ಬಾರಪ್ಪ ದಶರಥ, ನಿನಗೆ ಮೂರು ಮಂದಿ ಬಟ್ಟಿಲ್ಲ, ನಾಲ್ಕು ಮಂದಿ ಗಂಡಮಕ್ಕಳು ಹುಟ್ಟಿರುವರಂತೆ. ಆ ಸುದ್ದಿ ಕೇಳಿ ನಾನು ಇಲ್ಲಿಗೆ ಬಂದಿರುವನು. ಅವರಿನ ಯಾರ್ಯಾರು ಬಟ್ಟಿಲ್ಲ, ಎಷ್ಟು ಮಂದಿ ಬಿಟ್ಟಾರ ಹೇಳುವಂತ ಆತ್ನಾಗು ಕಂಡಿಯಾ ದಶರಥ ಮಹಾರಾಜನೇ. ಆಹಾ, ಬರೇ ಯಾ ಸ್ವಾಮಿ, ಕೌಶಲ್ಯ ವಟ್ಟಿಲಿ ಒಬ್ಬ ಮಗ ಹುಟ್ಟಿದ ಶ್ರೀರಾಮ್ ಅಂತ ಕರೆದಿರ್ಬೇಕು, ಸೌಮಿತ್ರಿ ವಟ್ಟಿಲಿ ಒಬ್ಬ ಮಗ ಹುಟ್ಟಿದ ಲಕ್ಷ್ಮಣ್ ಅಂತ ಕರೆದಿರ್ನು, ಕೈಕಿ ವಟ್ಟಿಲಿ ಇಬ್ರು ಮಕ್ಕಳು ಹುಟ್ಟಿದ್ರು, ಭರತಾ ಶತ್ರುಘ್ನ ಅಂತ ಹೆಸರು ಕರೆದಿರ್ಬೇಕು. ಭರತಾ ಶತ್ರುಘ್ನ ನೆನಪಾಲಿಗಿಟ್ಕ, ರಾಮ ಲಕ್ಷ್ಮಣರನ್ನ ನಮ್ಮ ಪಾಲಿ ಕಟ್ಕೊಸು, ಅವರಿಗೆ ವಿದ್ಯಾ ಬುದ್ಧಿಯನ್ನು ಕಲ್ ಧನುರ್ಧಾರಿಗಳಾಗಿ ಮಾಡ್ತೀನಿ ಖಂಡಿಯ ದಶರಥ ಮಹಾರಾಜನೇ. ಒಳ್ಳೆಯದು ಗುರುದೇವ, ನೀವಿಲ್ಲಿ ಕೂಡಿರುವಂತವರಾಗಿರಿ, ಯಾರಾದ್ರೆ ಮನೆ ಒಳಗೆ ಗೌಡರು ಶ್ರೀ ರಾಮ ಲಕ್ಷ್ಮಣರನ್ನ ಈ ಸಭೆಗೆ ಕಳಿಸುವಂತವರಾಗಿರಿ. ಈ ರಾಮ ಲಕ್ಷ್ಮಣರ ಒಂದನಿರಲಿ ಒಂದಿಸುತ್ತೇನೆ, ಶುಭವಾಗಲಿ ಮಕ್ಕಳ. ರಾಮ ಲಕ್ಷ್ಮಣ ಮೇಲ್ ಕೇಳುವಂತವರಾಗಿರಿ. ಆ ಹೇ ಅಪ್ಪಯ್ಯ, ಈ ಒಡುವ ಗಾಳಿ ಸುಡುವ ಬಿಸಿಲಿನಲ್ಲಿ ನಮ್ಮ ಈ ಸಭಾ ಮಂದಿರಕ್ಕೆ ಕರೆ ಕಳಿಸಿದ ಕಾರ್ಯದಾವುದು ಅಪ್ಪಯ್ಯ ಭಿನ್ನಾಯಿ ಮಾಡಬಂತವತ್ ನಾಗು. ಆಹಾ ಬಾರಪ್ಪ ರಾಮ, ನಮ್ಮ ಗುರುಗಳಾದ ವಶಿಷ್ಠ ಮಾಮುನಿಗಳು ವಿಶ್ವಾಮಿತ್ರ ಬಂದಿರುವರು, ಅವರಿಗೆ ನಿಮ್ಮಿಬ್ಬಳಿಗೆ ವಿದ್ಯಾ ಬುದ್ಧಿಯನ್ನು ಕಲಿಸಿ ಧನುರ್ಧಾರಿಗಳಾಗಿ ಮಾಡಿ ಕಳಿಸ್ತಾರಂತೆ. ಅವ್ರ ಹತ್ರ ಹೋಗಿ ವಿದ್ಯಾ ಬುದ್ಧಿಯನ್ನು ಕಲಿತು ಧನುರ್ಧಾರಿಗಳಾಗಿ ಬರುವಂತವರಾಗಿರಿ ಖಂಡಿಯ ರಾಮ ಲಕ್ಷ್ಮಣ. ಒಳ್ಳೆಯದು ಅಪ್ಪಯ್ಯ, ನೀ ಕೂಡಿರುವಂತವರಾಗಿರಿ. ಆಹಾ ಬಾರಪ್ಪ ತಮ್ಮ ಲಕ್ಷ್ಮಣ, ಅಪ್ಪನಾಗ್ನಿ ಏನಾಗಿರುವುದಂದ್ರೆ ಗುರುಗಳ ಹತ್ರ ಹೋಗಿ ವಿದ್ಯಾ ಬುದ್ಧಿಯನ್ನು ಕಲಿತು ಧನುರ್ಧಾರಿಗಳಾಗಿ ಬರಬೇಕಂತೆ. ಹೋಗಿ ವಶಿಷ್ಠ ಮಾಮುನಿ ವಿಶ್ವಾಮಿತ್ರರು ನಮಗೆ ವಿದ್ಯಾ ಬುದ್ಧಿ ಕಲಿಸ್ತಾರಂತೆ, ಅವ್ರ ಹತ್ರ ಹೋಗಿ ವಿದ್ಯಾ ಬುದ್ಧಿಯನ್ನು ಕಲಿತು ಧನುರ್ಧಾರಿಗಳಾಗಿ ಬರನು ಕಂಡಿ ಆತ ಮಾ ಲಕ್ಷ್ಮಣ. ಒಳ್ಳೆಯದು ಆಗ್ರಜಾನಿ ನಿಷ್ಠದಂತೆ ಆಗಲಿ. ಗುರುದೇವ, ಈ ರಾಮ ಲಕ್ಷ್ಮಣರ ಒಂದರಲ್ಲಿ ಒಂದಿಸುತ್ತೇನೆ, ಶುಭವಾಗ್ಲಿ ಮಕ್ಕಳ ಮೇಲ್ ಕೇಳುವಂತವರಾಗ್ರಿ. ಆಹಾಹಾ ಬರೇ ಯಾ ಗುರು ಮಹಾರಾಜರಿ, ನಮಗೆ ವಿದ್ಯಾ ಬುದ್ಧಿಯನ್ನು ಕಲಿತು ಧನುರ್ಧಾರಿಗಳಾಗಿ ಮಾಡಿರ್ಬಿರಿ, ಮತ್ತಾವ ಕಾರ್ಯ ಇರ್ಬೋದು, ಚೆನ್ನಾಗಿ ಭಿನ್ನಾಯಿ ಮಾಡುವಂತವರಾಗ್ರಿ ಕಂಡಿ ಯಾ ಗುರು ಮಹಾರಾಜನೇ. ಅಪ್ಪ ಮಗನೇ ರಾಮ, ಮತ್ತಾವ ಕಾರ್ಯ ಇರ್ಬೋದಂದ್ರೆ ನನ್ನ ವ್ಯಗ್ರಕ್ಕೆ ತಾಟಕ್ಕೆ ಎಂಬ ರಾಕ್ಷಸ ಕಾಡ್ತಿರುವರು, ಆ ತಾಟಕ್ಕೆ ಎಂಬ ರಾಕ್ಷಸ ಬರ್ತಿರುವಳು, ಅವಳ ಒಡೆಯತ್ರಣ ಆದಿತ್ಯನಪ್ಪ ರಾಮ ಲಕ್ಷ್ಮಣ. ಆಹಾ ಬರೆಯ ಗುರುಗಳೇ, ನಿಮ್ಮ ಕಲಿಸಿದ ವಿದ್ಯಾವು ನನಗೆ ಸಾರ್ಥಕ ಆಗ್ತದೆ. ನಾನು ರಾಮ ಲಕ್ಷ್ಮಣರು ಇಬ್ಬರೊಳ ಕಲಿತು ನೀ ಆ ತಾಟಿಕೆಯನ್ನು ಕಾಯ್ತಿರ್ತೀವಿ, ನೀವು ಹೋಗಿ ವಿಘ್ನ ಹೂಡುವಂತವರಾಗ್ರಿ ಖಂಡಿಯ ಗುರು ಮಹಾರಾಜರೇ. ಅವಾಗ ಏನ್ ಮಾಡಿದ್ನಪ್ಪ ಅಂದ್ರೆ ಆ ವಶಿಷ್ಠ ಮಾಮನಿ ವಿಘ್ನ ಹೂಡಕ ಹೋಗಿ ವಿಘ್ನ ಹೂಡಕತ್ತಿದ್ರು, ಅವಾಗ ಏನ್ ಮಾಡಿದ್ನಪ್ಪ ರಾಮ ಲಕ್ಷ್ಮಣ ಬಾರಪ್ಪ ತಮ್ಮ ಲಕ್ಷ್ಮಣ. ನಮೋ ನಮೋ ಅಗ್ರಜ, ಈ ಲಕ್ಷ್ಮಣನ ವಂದನೆ ಇರಲಿ, ಶುಭ ಆಗಲಿ ಲಕ್ಷ್ಮಣ ಮೇಲ್ ಕೇಳುವಂತ ಅದನ್ನಾಗು. ಆ ಪಾತಮ್ಮ ಲಕ್ಷ್ಮಣ, ವಶಿಷ್ಠ ಮಾಮುನಿಗಳು ವಿಶ್ವಾಮಿತ್ರರು ವಿಘ್ನ ಹೂಡಿರ್ಬಾರಂತೆ, ಆ ವಿಘ್ನಕ್ಕೂ ಭಂಗ ಆಗದಂತೆ ನಾವಿಬ್ಬರಲ್ಲೂ ಕಾಯ್ತಾ ಇರ್ಬೇಕಂತೆ ಖಂಡಿಯ ತಮ್ಮ ಲಕ್ಷ್ಮಣ. ಒಳ್ಳೆಯದು ಅಗ್ರಜ, ನಾನು ಕಾಯ್ತಾ ಇರ್ತೀನಿ ನೀನು ನೋಡ್ಕೊಂತ ಇರುವಂಥವ್ರು. ಅವಾಗ ಏನಾಯ್ತಪ್ಪ ಅಂದ್ರೆ ಆ ತಾಟಕ್ಕೆಂಬ ರಾಕ್ಷಸ ಆ ವಿಘ್ನ ಭಂಗ ಮಾಡಕಂತ ಹೇಳಿ ಆ ಲಕ್ಷ್ಮಣ, ಯಾತ ಕರೆಸ್ತೀಯೋ ಅಗ್ರಜ? ಅಪ್ಪ ತಮ್ಮ ಲಕ್ಷ್ಮಣ ನೋಡು, ಇವಳೇ ತಾಟಕ್ಕೆ ಎಂಬ ರಾಕ್ಷಸ. ಈ ರಾಕ್ಷಸ ನಮ್ಮ ವಶಿಷ್ಠ ಮಹಾಮುನಿಗಳು ವಿಶ್ವಾಮಿತ್ರನ ಈ ವಜ್ರ ಭಂಗ ಮಾಡಕ್ ಬಂದಿರುವಳು. ಈಕೆ ಒಡೆಯತ್ರಣ ಆದಿತ್ಯನಪ್ಪ ತಮ್ಮ ಲಕ್ಷ್ಮಣ. ಲಕ್ಷ್ಮಣ, ಈ ತಾಟಕಿ ಒಡೆಯತ್ರಾಣ ನಿನ್ನ ಕೈಲಿ ಆಗದಿಲ್ಲ. ನನ್ನ ಬೆನ್ನಿಂದ ಸಾರಿತಿ ಆಗಿರು, ಇವಳ ಪ್ರಾಣ ಹತ ಮಾಡ್ತೀನಿ ಕಂಡಿಯ ತಮ್ಮ ಲಕ್ಷ್ಮಣ? ಒಳ್ಳೆಯದು ಆಗ್ರಜ, ನೀವು ಹೋಗಿ ಬರುವಂತ ಆತ್ನಾಗು. ಗುದ್ದು ಮನೆಯಲ್ಲಿ ಈ ನನ್ನ ಬಾಳಿಕೆ ಗುರಿ ಆಗುವಂತ ಒಳಗ ಖಂಡಿಯ. ಅವಾಗ ಏನ್ ಮಾಡಿದ್ನಪ್ಪ ರಾವಣಾಸುರ? ಬಾಳ ತೊಟ್ಟು ಆ ತಾಟಕಿಗೆ ಬಿಟ್ಬಿಟ್ಟ, ಪ್ರಾಣ ತಾಗಿಬಿಡ್ತು. ಹಂಗ ಸಾಯಿ ಲವಡಿ ಮಗಳ, ಹಿಂಗ ಸಾಯಿ ಜೋಜಿ ಮಗಳ, ಹಂಗ ಸಾಯಿ ಲವಡಿ ಮಗಳ, ಹಿಂಗ ಸಾಯಿ ಜೋಜಿ ಮಗಳ. ಬಾರಪ್ಪ ತಮ್ಮ ಲಕ್ಷ್ಮಣ, ತಾಟಿಕೆಂಬ ರಾಕ್ಷಸನ ಕೊಲೆ ಮಾಡಿಬಿಟ್ವಿ. ಆ ತಾಟಿಕೆಂಬ ಕೊಲೆ ಮಾಡಿದಂತ ಟೈಮ್ನಲ್ಲಿ ನಮ್ಮ ವಶಿಷ್ಠ ಮಾಮ ಗುರುಗಳು ದಾವು ಕಡೆಗೆ ಹೋಗಿರುವರು, ಕರೆದುಕೊಂಡು ಬರುವಂತ ಆತ್ನಾಗ ಕಂಡ್ಯ ರಾಮ. ನಮೋ ನಮೋ ಗುರು ಮಹಾರಾಜನೇ, ಈ ರಾಮ ಲಕ್ಷ್ಮಣರ ಒಂದನಿರಲಿ ವಂದಿಸುತ್ತೇನೆ. ಶುಭವಾಗ್ಲಿ ಮಕ್ಕಳ ಮೇಲೆ ಕೇಳುವಂತವರಾಗಿರಿ. ಆಹಾ ಬರೀ ಆ ಸ್ವಾಮಿ, ನಿಮಗೆ ವಿದ್ಯೆ ಕಲಿಸಿದಕ್ಕೂ ನನಗೆ ಸಾರ್ಥಕ ಆಯ್ತು. ಇವತ್ತು ನಮ್ಮನ್ನ ಯಜ್ಞ ಭಂಗಾಗಲಂತೆ ಓಡಿಕೊಂಡು ಬಂದಿರಲ್ಲ. ಆಹಾ ಬರ್ಯಪ್ಪ ತಮ್ಮ ಲಕ್ಷ್ಮಣ ರಾಮ. ಈಗ ಜನಕ ಮಹಾರಾಜರು ಸೀತಾ ಸ್ವಯಂವರ ಹುಡಿರುವನಂತೆ, ಆ ಜನಕ ಮಹಾರಾಜನ ಪಟ್ಟಣಕ್ಕೆ ಹೋಗಿ ಸೀತಾ ಸ್ವಯಂವರ ನೋಡಿಕೊಂಡು ಬರೋಣ ಕಂಡಿಯ ರಾಮ ಲಕ್ಷ್ಮಣ. ಒಳ್ಳೆಯದು ಗುರು ಮಹಾರಾಜರೇ, ತಾವು ಇದ್ದಂತೆ ಹೋಗೋಣ ನಡ್ರಿ. ಗುರುದೇವ, ಈ ಜನಕ ಮಹಾರಾಜನ ಒಂದನಿರಲಿ ವಂದಿಸುತ್ತೇನೆ. ಶುಭವಾಗ್ಲಿ ಜನಕ ಮಹಾರಾಜನೇ ಮೇಲೆ ಕೇಳುವಂತ ಆತ್ನಾಗು. ಆಹಾ ಗುರುದೇವ, ಜಾನಕಿ 14 ವರ್ಷ ಋತುಮತಿಯಾಗಿ ಮನೆಗೆ ಇರುವಳು. ಆದ ಕಾರಣ ಈ ಧನಶಕ್ತಿ ಧನಸ್ ಕಾಗಿ ಹೊಡೆದವರಿಗೆ ಮಗಳು ಕೊಟ್ಟು ಲಗ್ನ ಮಾಡಿದಂತ ಡಂಗೂರ ಸಾರಿಸಿರುವನು. ಆದ ಕಾರಣ ಇದಕ್ಕೆ ದಾವಿಗ್ರಹ ಬಾರದಂತೆ ನೋಡಿಕೊಂಡು ಹೋಗ್ಬೇಕು ಕಂಡಿಯ ಗುರು ಮಹಾರಾಜನೇ. ಹಾ ಹಾ ಹಾ ಆಗ್ಲಿ ಜನಕ ಮಹಾರಾಜನೇ, ನೀ ಈ ಕಡೆ ಕೂಡಿರುವಂತ ಆತ್ನಾಕು. ಆ ಬರ್ಯಪ್ಪ ರಾಮ ಲಕ್ಷ್ಮಣ, ಜನಕ ಮಹಾರಾಜನು ಸೀತಾ ಸ್ವಯಂವರ ಹುಡಿರುವನಂತೆ. ಆದ ಕಾರಣ ಜನಕ ಮಹಾರಾಜನ ಪಟ್ಟಕ್ಕೆ ಹೋಗೋಣ ಬರ್ಯಪ್ಪ ರಾಮ ಲಕ್ಷ್ಮಣ. ಒಳ್ಳೇದು ಗುರು ಮಹಾರಾಜನೇ ನಿನ್ನಿಷ್ಟದಂತೆ ಆಗಲಿ, ಹೋಗೋಣ ನಡಿ. ಅವಾಗ ಯಾರು ಬರ್ತಾರಪ್ಪ ಅಂದ್ರೆ ರಾವಣಾಸುರ ಮಹಾರಾಜಿಗೆ ಗೊತ್ತಾಯ್ತು. ಜನಕ ಮಹಾರಾಜ ಬಿಲ್ಲಿಟ್ಟು ಜಾನಕಿ ಲಗ್ನ ಆಗ್ಬೇಕಂತ ಸ್ವಯಂವರ ಹುಡಿರುವನಂತೆ. ಆ ತಮ್ಮ ಡೋಲ್ ಬೇಡ ಬಿಡುಗ, ಇವ್ರು ಯಾರಪ್ಪ ತಮ್ಮ ಮಾತಾಡ್ಸ್ಬೇಕನು ಮಾತಾಡ್ಸ್ಬೇಕಪ್ಪ ಅಜ್ಜ. ದೇನಿ ದೇನಿ ದೇವ ಬಂದವರು ದಾರೆಂದು ಕೇಳ್ತೀರಿ ಜಿ, ಯಾರು ಜೋಡಿಸಿ ಮಗಿವನ ಎರಡು ಕೈಯ ಫಲರೇ ಎಲೈ ಮಾಂಡವ. ಬಂದವರು ದಾರೆಂದು ಚಂದದಿಂದ ವಂದನೆ ಮಾಡಿ ಕೇಳುವ, ನೀನು ದಾರು ನಿನ್ನ ನಾಮಾಂಕಿತವೇನು? ಚೆನ್ನಾಗಿ ನಾಯಿ ಮಾಡುವಂತವನು ಕಂಡಿಯ ಮಾನವ. ಫಲರೇ ಎಲೈ ಮಾನವ, ನಾನು ದಾರಂದರೆ ಅಟ್ಟದ ಮೇಲೆ ನಿಂತು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿಯನ್ನು ತಾರ ದೇವ ತಮ್ಮ ನಮಾಂಕಿತವನ್ನು ಹೇಳಬೇಕು. ಫಲರೇ ಎಲೈ ಮಾನವ, ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಜನಕ ಮಹಾರಾಜನು ಸೀತಾ ಸ್ವಯಂವರ ಹೂಡಿರುವನಂತೆ, ಅದಕ್ಕೆ ತಾವು ಇಗ್ನು ಬಾರದಂತೆ ನೋಡಿಕೊಂಡು ಹೋಗಕ್ಕ ವಶಿಷ್ಠ ಮಹಾವಿಶ್ವಾಮಿತ್ರ ಬಂದಿರುವರಂತೆ. ಆ ಧನಸು ತಾವು ಕಡೆಗಿರುವುದು, ಜಾಗ್ರತೆಯಿಂದ ತೋರಿಸುವಂತವನಾಗ ಕಂಡಿಯ ಸಾರಥಿ. ಸ್ವಾಮಿ ತಮ್ಮ ವಾಮಭಾಗದಲ್ಲಿರುವುದು ನೀವನ್ನು ಹೂಡುವಂತವರಾಗಿರಿ. ಆವಾಗ ರಾವಣಸೂರ ಮಹಾರಾಜ ಏನು ಮಾಡಿದಪ್ಪ ಅಂದ್ರೆ, ಆ ಧನಸು ನೋಡಿದ, ಈ ಬಿದಿರು ಡಬ್ಬಿ ನಲಗೀಡಾಗಬಲ್ದಂತ ಹೇಳಿ ಸುತ್ತಮುತ್ತ ಸುತ್ತಮುತ್ತ ಸುತ್ತಾಡಿ ಹೋಗಿ ನಿಂತ್ಕಂದ ರಾವಣಸೂರ ಮಹಾರಾಜ. ಅವಾಗ ಏನ್ ಮಾಡಿದ್ನಪ್ಪ ಅಂದ್ರೆ, ಈ ಬಿಲ್ ಎತ್ತಬೇಕು ನಾನೇ, ಸೀತಾದೇವಿ ಲಗ್ನ ಆಗ್ಬೇಕು ನಾನೇ ಅಂತ ಹೇಳಿ ಬಡ ಬಡ ಹೋಗಿ ಬಿಲ್ಲಿಗೆ ಕೈ ಹಾಕಿದ. ಬಿಲ್ಲು ಹತ್ತು ಕೈ ಹಾಕಿ ಎತ್ತಕ್ಕೆ ಹೋದ, ಎಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಿಸಿಗಾಡ್ಲಿಲ್ಲ ಆ ಬಿಲ್ಲು. ಅವಾಗ ಏನ್ ಮಾಡಿದ್ನಪ್ಪ ಅಂದ್ರೆ ರಾವಣಸೂರ ಮತ್ತೆ ನಿಟ್ಟಾತಿ ಇಪ್ಪತ್ತು ಕೈ ಹಚ್ಚಿ ಎತ್ತಕ್ಕೆ ಹೋದ. ಆ ಎದಿಮೆದ್ದೆ ಎದ್ದು ಜರ್ರನ ಜಾರಿ ಎದಿಮೇಲೆ ಕೆಂಬಿದ್ಬಿಟ್ಟ ರಾವಣಸೂರಂಬ ಮಹಾರಾಜ ಬಿಲ್ಲ ಎದಿಮೇಲೆ ಕೆಂದು ಬೀಳಂತ ಟೈಮಲ್ಲಿ. ಅವಾಗ ಏನಾಯ್ತಪ್ಪ ಅಂದ್ರೆ ವಶಿಷ್ಠ ಮಹಾಮುನಿ ವಿಶ್ವಾಮಿತ್ರ ಕುಂತಿದ್ರು. ಆಹಾ ಬರೇ ಆ ಸ್ವಾಮಿ ಗುರುದೇವ, ಆ ರಾವಣಸೂರ ಮಹಾರಾಜ ಬಂದು ಎದಿಮೇಲೆ ಬಿಲ್ಲ ಕೆಂಬಿದ್ಬಿಟ್ಟ. ಈ ಲಗ್ನದಾಗ ಒಂದು ವಿಘ್ನ, ಆ ವಿಘ್ನನ ಕಾಪಾಡಬೇಕು ಕಂಡಿಯ ಗುರು ಮಹಾರಾಜರೇ. ಹಾ ತಡಿ ಜನಕ ಮಹಾರಾಜನೇ ಕೂಡಿರುವಂತ ಆತ್ನಾಗು. ಅವಾಗ ಏನ್ ಮಾಡಿದ್ನಪ್ಪ ಅಂದ್ರೆ ಜನಕ ಮಹಾರಾಜ, ಹೇ ತಮ್ಮ ರಾಮ ಲಕ್ಷ್ಮಣ ದಾವು ಕಡೆಗೆ ಹೋಗಿರ್ಬಿರಿ, ಜಾಗೃತಿಯಿಂದ ಬರುವಂತನಾಗ್ರಿ ಕಂಡಿಯ ರಾಮ ಲಕ್ಷ್ಮಣ. ಅವಾಗ ರಾಮ ಲಕ್ಷ್ಮಣರು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಗುರುದೇವ ಕರೆದು ಕೂಡಲೆ, ನಮೋ ನಮೋ ಗುರುದೇವ, ಈ ರಾಮನ ವಂದನಿರಲಿ ವಂದಿಸುತ್ತೇನೆ, ಶುಭ ಆಗ್ಲಿ ರಾಮ ಮೇಲ್ ಕೇಳುವಂತ ಆತ್ನಾಗು. ಆ ಹೇ ಗುರುದೇವ, ನಮ್ಮನ್ನು ಕರೆಸಿದ ಕಾರ್ಯದಾವುದು? ಅಪ್ಪ ರಾಮ, ರಾವಣಸೂರ ಮಹಾರಾಜನು ಧನಸ ಕೆಂಬಿದ್ದಿರುವನು, ಆ ಧನಸು ಎತ್ತಬೇಕ ನೀನೇ, ಕಾಗಿ ಕಂಚಿಮೋತಿ ಕಾಗಿ ಹೊಡಿಬೇಕನು ನೀನೇ, ಆ ಧನಸ್ ಎತ್ತಿ ಕಾಗಿ ಹೊಡಿಯುವಂತ ಆತ್ನಾಗಪ್ಪ ಕಂಡಿಯ ರಾಮ. ಗುರುದೇವ ಒಳ್ಳೆಯದು ನೀವು ಕೂಡಿರುವಂತವರಾಗಿರಿ. ಆವಾಗ ತಮ್ಮ ಲಕ್ಷ್ಮಣನ ಕರೆದ, ಆಹಾ ತಮ್ಮ ಲಕ್ಷ್ಮಣ, ಈ ಜಾನಕಿಯು ಸೀತಾ ಸ್ವಯಂವರು ಹೂಡಿರ್ಬಾರಂತೆ, ಆ ಧನಸು ಎತ್ತಿತ್ತೇನಪ್ಪ ತಮ್ಮ ಲಕ್ಷ್ಮಣ? ಆ ಹೇ ಅಗ್ರಜ, ಆ ಧನಸು ನಾನು ಎತ್ತದಲ್ಲ, ನೀನೇ ಎತ್ತಬೇಕು ಕಂಡಿಯ ಅಣ್ಣಯ್ಯ, ಒಳ್ಳೆಯದು ತಮ್ಮ ನೀನು ನನ್ನಿಂದ ಕೂಡಿರುವಂತ ಆತ್ನಾಗು. ಅವಾಗ ಏನ್ ಮಾಡಿದ್ನಪ್ಪ ಅಂದ್ರೆ ರಾವಣಸೂರ ನೆಲಕಕ್ಕೆಂಬಿದ್ದಂತ ಧನಸು ಕಣ್ಣಿಲ್ ನೋಡಿ ಕೈಲು ಎತ್ತಿ ಮುಟ್ಟಬಾರ್ದಂತ ಹೇಳಿ ಎಡಗಾಲಿ ಹೆಬ್ಬಳಲ್ಲಿ ಹೋಗಿ ಎದಿಮಟ ನಡ್ಕಂತ ಹೋಗಿ ಎಡಗಾಲಿ ಹೆಬ್ಬಳಲ್ಲಿ ತುಳಿದ್ಬಿಟ್ಟ. ಆ ಧನಸಮ್ಮದ ಮುರಿದು ಎರಡು ತುಂಡಾಗಿ ಬಿತ್ತು. ಅವಾಗ ಏನಾಯ್ತಪ್ಪ ಅಂದ್ರೆ ರಾವಣಸೂರ ಮಹಾರಾಜ ಮೇಲ್ಕ ಎದ್ದು ದಟ್ಟಿ ಕಬಾಯಿನ ಕೊಡಿಕೆಂದು ಕೆಕ್ಕರಿಸಿ ನೋಡಿದ, ಈ ಎರಡು ಕೈ ಮಾನವ ಈ ಎತ್ತಿದ್ನಲ್ಲ ಅಂತ ಹೇಳಿ, ನಾನು ಇಪ್ಪತ್ತು ಕೈ ಹತ್ತು ತಲೆ ಇದ್ರು ನನ್ನ ಕೈಲಾಗ್ಲಿಲ್ಲ ಅಂತ ಹೇಳಿ, ಆಹಾ ನೀನು ಯಾರು, ನಿನ್ನ ಹೆಸರೇನು ಚೆನ್ನಾಗಿ ಹೇಳುವಂತ ಹೊತ್ನಾಗ. ಬಲರೇ ಎಲೈ ರಾವಣಸೂರ, ನಾನು ದಾರಂದರೆ ಅಯೋಧ್ಯೆ ಪಟ್ಟದರಸು ದಶರಥ ಮಹಾರಾಜನ ಮಗನಾದ ಸೌಮಿತ್ ಕೌಶಲ್ಯ ಒಟ್ಟಿನ ಹುಟ್ಟದ ರಾಮನಂದು ತಿಳಿವಂತ ಕಂಡಿಯ ರಾವಣಸೂರನೇ. ರಾಮ ಈಗ ನೀನು ಗೆದ್ದಿ ನಾನು ಸೋತೀನಿ, ಈ ನೀನು ಗೆದ್ದಂತ ಹೆಣ್ಣು ನಾನು ಕದ್ದು ಐದು ಲಂಕಾಪಟ್ಟಂದಾಗ ಇರ್ಲಿದ್ರೆ ನನ್ನ ಹೆಸರು ರಾವಣಸೂರನಲ್ಲ ಅಂತಂದೇಳಿ ಮುಖಭಂಗಿನಾಗಿ ಹೋಗ್ಬಿಟ್ಟ ರಾವಣಸೂರ. ಅವಾಗ ರಾಮ ಲಕ್ಷ್ಮಣರು ಬಂದು ನಮೋ ನಮೋ ಗುರುದೇವ, ನಮೋ ನಮೋ ಗುರುದೇವ, ಈ ಧನಸಂತಿ ಎತ್ತಿ ಮತ್ಯಾವ ಕಾರ್ಯ ಇರುವುದು ಚೆನ್ನಾಗಿ ಹೇಳುವಂತವರಾಗ್ರಿ ಕಂಡಿಯ ಗುರು ಮಹಾರಾಜರೇ. ಮತ್ಯಾವ ಕಾರ್ಯ ಇರುವುದಂದ್ರೆ ಅಪ್ಪ ತಮ್ಮ ಲಕ್ಷ್ಮಣ ಗಂಗಾಳದೊಳಗೆ ಎಣ್ಣೆ ಹಾಕ್ತಾರೆ, ಗಂಗಾಳದೊಳಗೆ ಎಣ್ಣೆ ಹಾಕಿ ಮ್ಯಾಲೆ ಆರ್ಬೇರ ಕಾಗಿ ಹೊಡಿಬೇಕು ಕಂಡಿಯ ತಮ್ಮ ಲಕ್ಷ್ಮಣ. ಆ ಏ ಅಗ್ರಜ, ಆ ಕಾಗಿ ನೀನೇ ಹೊಡಿಬೇಕಪ್ಪ ಅಂತ ಹೇಳಿ ಆ ಲಕ್ಷ್ಮಣ ಹೇಳ್ತಾನೆ. ಅವಾಗ ಏನ್ ಮಾಡಿದ್ನಪ್ಪ ಅಂದ್ರೆ ಲಕ್ಷ್ಮಣ, ಈ ಧನಸಂಬದ ಕಂಬ ಮಾಡಿ ಈ ಗಂಗಾಳದೊಳಗೆ ಎಣ್ಣೆ ಹಾಕಿ ಮ್ಯಾಲೆ ಆರ್ಬೇರ ಕಾಗಿ ಹೊಡಿಬೇಕಂತ ಹೇಳಿ ಈ ಬಾಣ ತೊಟ್ಟು ನಿಂತ್ಕೊಂಡಿದ್ದ ರಾಮ ಬಾಳ ತಗೊಂಡು ನಿಂದ್ರಂತ ಟೈಮ್ನಲ್ಲಿ ಅವಾಗ ಮ್ಯಾಲೆ ಆರಿ ಬರ್ತಿತ್ತು ಕಂಚಿಮೋತಿ ಕಾಗಿ. ಅವಾಗ ಜಯಕೃಷಿ ಬಾಳ ತೊಟ್ಟು ಬಿಟ್ಟ, ಆ ಕಂಚಿಮೋತಿ ಕಾಗಿ ಹೋಗಿ ಆರಿ ಹೋಗಿ ಬಿದ್ದ್ಬಿಡ್ತು. ಅವಾಗ ಎಲ್ಲಿಗೋತಪ್ಪ, ಆ ಕೈಲಾಸಕವಾಗಿ ದೇವೇಂದ್ರ ಸಭಕ್ಕೆ ಹೋಗಿ ಬಿತ್ತು. ಅವಾಗ ಈ ಧನ ಸಂಬಂಧ ಹಿಂದೆ ಹೋಗಿ ಕಾಜಿನ ಕಂಬಕ ನೆಡ್ತು. ಆ ಇದು ಏನು ಧನ ಸಂಬಂಧ ಕಾಜಿನ ಕಂಬಕ ನೆಡ್ತಲ್ಲ ಅಂತ ಹೇಳಿ ಆ ದಶರಥ ಹೇಳಿದ. ಆ ಕಾಗಿ ಬಂದು